खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ ना लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕು ಈ ಕುರಿತು ಜೊಲ್ಡಾದ ರಾಮನಗರದ ಮಹೇಶ್ ಲಕ್ಷ್ಮಣ್ ನಂದ್ರೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಪಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಮಹೇಶ್ ಲಕ್ಷ್ಮಣ್ ನಂದ್ರೇಕರ್ ಅವರಿದ್ದಾರೆ. ಕೃಷಿಕರು, ಅನೇಕ ಸಾಮಾಜಿಕ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ತಮ್ಮ ಕೃಷಿ ಬದುಕನ್ನು ಪರಿಚಯ ಮಾಡಿಕೊಳ್ತಾರೆ. ನಮಸ್ಕಾರ ಮಹೇಶ್. ನಮಸ್ತೆ, ನಾನು ಮಹೇಶ್ ಲಕ್ಷ್ಮಣ್ ನಾಂದ್ರೇಕರ್. ಕಳೆದ 11 ವರ್ಷದಿಂದ ರಾಮನಗರ ಜೊಯ್ಡಾ ತಾಲೂಕದಲ್ಲಿ ಅದೇನು ರೀ. ನಮ್ಮದು ಒಟ್ಟು ಪ್ಲೇಸ್ ಅಂದರೆ ಗೋವಾ, ಸಾವರ್ಡೆ ಗೋವಾ ನೇಟಿವ್ ನಮ್ದು. ಇನ್ನುವರೆಗೂ ನಮ್ಮದು ಮನೆ ಇದೆ ಅಲ್ಲೇ. ಆದರೂ 2011 ರಾಮನಗರಕ್ಕೆ ಇದ್ದೀವಿ ರೀ. ಈಗ ಇಲ್ಲೇ ಬಂದಾಗಿಂದ ಆ್ಯಕ್ಚುಲಿ ಇದನ್ನು ನಾವು ಜಾಗ ತೊಗೊಂಡಿದ್ದೀವಿ. ಇಲ್ಲೇ ಒಂದು ಕಡೆ 40 ಎಕರೆ ಭೂಮಿ ಇದೆ. ಇದೆಲ್ಲ ಗುಡ್ಡ ಇದ್ದಂಗಿತ್ತು. ಮತ್ತು ರಾಮನಗರದಾಗ ಮ್ಯಾಕ್ಸಿಮಮ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ದವರು ಪ್ಲಾಂಟೇಷನ್ ಮಾಡಿದಾರೆ ರೀ. ಅದೇ ಟೈಪ್ ಇದು ಭೂಮಿ ಇತ್ತು. ಇಲ್ಲೇ ಬಂದ ನಂತರ ಎಲ್ಲ ಭೂಮಿ ಡೆವಲಪ್ಮೆಂಟ್ ಮಾಡಬೇಕಂದ್ರೆ 5 ವರ್ಷ ಹೆಂಗೋ ಅದು ನಮಗೂ ಗೊತ್ತಾಗಲಿಲ್ಲ. ಇನ್ನೊಂದು ವಿಷಯ ಹೇಳೋದಂದ್ರೆ ನಾನು ಸ್ವಯಂ ಸೇವಕರ ಅಂತ ಕೆಲಸ ಮಾಡ್ತಿದ್ದೇನೆ ರೀ. RSS ಅಂತ ಇದು ಒಂದು ಸಂಘಟನೆ ಇದೆ, ಎಲ್ಲರಿಗೂ ಗೊತ್ತಿರಬಹುದು. ಇತರದ ವತಿಯಿಂದ ನಾ ಮೊದಲಿಂದ ಈಗ ಕಳೆದ 27 ವರ್ಷದಿಂದ ಸ್ವಯಂ ಸೇವಕ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ, ಈಗ ಇಲ್ಲಿ ಬಂದು ಜಮೀನು ತಗೊಂಡು ಇದೇ ಉದ್ದೇಶಕ್ಕಾಗಿ ಬಂದಿದ್ದು ಹಂಗೇನು ರೈತ? ಹೌದ್ರಿ, ಆಕ್ಚುಲಿ ಗೋವಾ ಬಿಟ್ಟು ಬರೋದಂದ್ರೆ ಭಾಳ ಕೆಟ್ಟ ಇತ್ತು ಕಂಡೀಷನ್ ಅವಾಗ. ಬಟ್ ಬಿಡಬೇಕಂತ ಒಂದು ತಲೆಯಾಗ ವಿಷಯ ಅಂದ್ರೆ ಮೈನಿಂಗ್ ಏರಿಯಾ ಒಳಗೆ ನಮ್ಮದು ಭೂಮಿ ಇತ್ತು. ಅಲ್ಲಿ ಸುಮಾರು 105 ಎಕರೆ ಇತ್ತು ನಮ್ದು. ಅದು 100% ಮೈನಿಂಗ್ ಸ್ಟಾರ್ಟ್ ಇರೋದ್ರಿಂದ ಪೊಲ್ಯೂಷನ್ದು ಭಾಳ ನಮ್ಗೆ ಡಿಫಿಕಲ್ಟೀಸ್ ಸಮಸ್ಯೆ ಇದ್ದು. ಆ್ಯಕ್ಚುಲಿ ನಾವು ಮಿರ್ಜಾನ್ ಅಂತ ಊರಿದೆ ಕುಮಟಾ ಅಂತಲ್ಲಿ, ಅಲ್ಲಿಂದ ಹೆಗಡೆ ಅವ್ರ ಕಡೆಯಿಂದ ವೆನಿಲಾ ಪ್ಲಾಂಟೇಷನ್ ತಗೊಂಡು ಹೋಗಿ ನಾವು ನರ್ಸರಿ ಮಾಡಿ ಸುಮಾರು 1.5 ಸಾವಿರ ವೆನಿಲಾ ಪ್ಲಾಂಟೇಷನ್ ಮಾಡಿದ್ದು. 3 ವರ್ಷದೊಳಗೆ ಎಲ್ಲ ಹಾಳಾಗೋಯ್ತು ಮೈನಿಂಗ್ ಪರ್ಪಸ್ಗೆ. ಯಾಕಂದ್ರೆ ಅದಕ್ಕೆ ನಾವು ಮೊಯಿಶ್ಚರ್ ಮತ್ತು ಕ್ಲೈಮೇಟ್ ಮೇಂಟೈನ್ ಮಾಡಬೇಕು, ಅದನ್ನು ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಪೊಲ್ಯೂಷನ್. ಅದು ಧೂಳು ಎಲ್ಲ ವೆನಿಲಾ ಪ್ಲಾಂಟ್ಸ್ದು ಎಲೆ ಮ್ಯಾಗೆ ಕುತ್ಕೊಂಡು ಒಂದು ಲೇಯರ್ ಫಾರ್ಮ್ ಆಗ್ತಿತ್ತು. ಅದಕ್ಕೆ ಮತ್ತು ಅದು ತೆಂಗಿನ ಗಿಡಗಳದ್ದು ತೋಟ ನಮ್ಮದು ಸುಮಾರು 60 ವರ್ಷದಿಂದ ಇತ್ತು ಅಲ್ಲಿ ತಂದೆಯವ್ರು ಮಾಡಿದ್ದು. ಅದು ಬ್ಲಾಸ್ಟಿಂಗ್, ಅದು ಮೈನಿಂಗ್ ಪರ್ಪಸ್ ಒಳಗೆ ಬ್ಲಾಸ್ಟಿಂಗ್ ಮಾಡಿ ಮಾಡ್ತಾರೆ ಅವರು. ಅದಕ್ಕೆಲ್ಲ ಭೂಮಿ ಅಳಗಾಡಿ ಅವು ಗಿಡಗಳು ಅಂಜಿ ನಮ್ಮದು ಪ್ರೊಡಕ್ಷನು ಭಾಳ ಕಡಿಮೆ ಆಗಿತ್ತು. ಅದಕ್ಕಾಗಿ ನಾವು ಬೇರೆ ಕಡೆ ಹೋಗೋಣ, ಶಿಫ್ಟ್ ಆಗೋಣ ಅಂತ ತಂದೆಯವ್ರದ್ದು ವಿಚಾರ ನಡೆದಿತ್ತು. ಆನಂತರ ನಮ್ಗೆ ಒಬ್ರು ಫ್ಯಾಮಿಲಿ ಫ್ರೆಂಡ್ ಈ ಭೂಮಿ ತೋರಿಸಿದ್ರು ರಾಮನಗರದಾಗ. ಇದನ್ನು ನೋಡ್ಕೊಂಡು ಆಮೇಲೆ ನಾವು ಫೈನಲ್ ಮಾಡಿ ಇಲ್ಲಿ ಬಂದು ಸರ್. ಅದು 40 ಎಕರೆ ಭೂಮಿನೂ ಮತ್ತೇನು ಬದಲಾವಣೆ ಮಾಡಿದ್ರಿ, ಏನು ಅಭಿವೃದ್ಧಿ ಮಾಡಿದ್ರಿ ಇಲ್ಲಿ? ಆ್ಯಕ್ಚುಲಿ ಸರ್, ಇಲ್ಲೇ ಬರೀ ನೀಲಗಿರಿ ಪ್ಲಾಂಟೇಷನ್ ಮತ್ತು ಬಾಂಬು ಅದೇ ಇತ್ತು ರೀ ಮುಂಚೆಯಿಂದ. ಒಂದು 10 ಎಕರೆ ಚಲೋ ಇತ್ತು. ಇದ್ರೊಳಗೆ ಸ್ವಲ್ಪ ಅಡಕೆ ಗಿಡ, ತೆಂಗಿನ ಗಿಡ ಅದು ಸಾಯಕ್ಕೆ ಬಂದಿದ್ದು ಗಿಡಗಳು. ಅಂದರೆ ಮೊದಲಿನ ಮಾಲಕರು ಯಾರು ಇಲ್ಲೇ ಇರ್ತಿಲ್ಲಾಕಿದ್ರು, ಅವ್ರ ನಿಪ್ಪಾಣಿ ಬೆಳಗಾವಿ ಡಿಸ್ಟ್ರಿಕ್ಟ್ದಾಗ ಇರ್ತಿದ್ರು. ಅವರು 6 ತಿಂಗಳದಾಗ ಒಮ್ಮೆ ಬಂದು ಹೋಗೋದು ಈ ಥರ ಮಾಡ್ತಿದ್ರು ಅವರು. ಅಂದ್ರೆ ಅವರು ಇನ್ವೆಸ್ಟ್ ಮಾಡಿದ್ದು ಪ್ಲಾಟ್ ಇದನ್ನು. ಆನಂತರ ಇದನ್ನೆಲ್ಲ ಲೆವಲಿಂಗ್ ಅಂದರೆ ಬುಲ್ಡೋಸಿಂಗ್ ಅದು ಮಾಡಿಕೊಂಡು ಸಣ್ಣ ಸಣ್ಣ ಪ್ಲಾಟ್ ಇದ್ದು ಗದ್ದೆ ಇದ್ದು ಅವು ನಾವು 1 ಎಕರೆ 1/2 ಎಕರೆ ಹೆಂಗೆ ಸಾಧ್ಯ ಆಗ್ತಾವೆ ಆ ಥರ ನಾವು ಪ್ಲಾಟಿಂಗ್ ಮಾಡಿ ಮೊದಲು ತಗೊಂಡಾಗ ಕಂಪೌಂಡ್ ಫೆನ್ಸಿಂಗ್ ಮೊದಲು ಮಾಡಿಸಿದ್ವಿ ರೀ. ಆನಂತರ ಇದನ್ನು ಮನೆ ಕಟ್ಕೊಂಡು ಆನಂತರ ನೀರಿಂದು ವ್ಯವಸ್ಥೆ ಅಂದ್ರೆ ದೊಡ್ಡ ಬಾವಿ ಹೊಡೆದೇವ್ರಿ ತೆಳಗಡೆ, ಮತ್ತು ಇಡೀ 40 ಎಕರೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ರೀ. ಆನಂತರ ಇದರೊಳಗೆ ಎಲ್ಲ ಇಂಟರ್ ಕ್ರಾಪಿಂಗ್ ಐತ್ರಿ ನಮ್ದು. 12.5 ಎಕರೆ ನಮ್ಮದು ಆಯಿಲ್ ಪಾಮ್ ಪ್ಲಾಂಟೇಷನ್ ಇದೆ. 5 ಎಕರೆ ಅಡಿಕೆ ಮಾಡಿದ್ದೇವ್ರಿ. 5 ಎಕರೆ ಹೊಳಿ ದಂಡಿಗೆ ಇದ್ದಿದ್ದು ನಾವು ಬರೇ ಪ್ಯಾಡಿ ಅಂದ್ರ ರೈಸ್ ಪ್ಯಾಡಿ ಕಲ್ಟಿವೇಶನ್ ಬಿಟ್ಟಿದೀವಿ ರೀ. ಆ ನಂತರ ಇಂಟರ್ ಕ್ರಾಪಿಂಗ್ ಒಳಗೆ ಅಡಿಕೆ ಮತ್ತು ಟೆಂಗು ಮಿಕ್ಸ್ ಇದೆ. 5 ಎಕರೆ ಕಬ್ಬು ಇತ್ತು, 5 ಎಕರೆ ಗೋಡಂಬಿ ಇದೆ. ಈ ತರ ಇಡೀ 40 ಎಕರೆ ಒಳಗೆ ಮ್ಯಾಕ್ಸಿಮಮ್ ಇಂಟರ್ ಕ್ರಾಪಿಂಗ್ ಇದೆ ಸರ್. ಈಗ ಕಳೆದ 3 ವರ್ಷದಿಂದ ನಮ್ದು ಬಾಳೆ ತೋಟ ಡಿಮ್ ಆಗಿದೆ. ಯಾಕಂದ್ರ ಈ ಕೊರೋನಾ ಕಾಲದಾಗ ಬಾಳೆಕ ಗಿರಾಯಿಕ ಬಂದಿಲ್ಲ ಬನಾನಕ, ಅದಕ್ಕೆ ಮತ್ ಇದ್ರ ಗಿರಾಯಿಕ ಸಹಿತ ರೇಟ್ ಇಲ್ಲಾಗಿತ್ತು. ಮತ್ತ ನಮ್ಮ ಭಾಗದಾಗ ಸ್ವಲ್ಪ ಮಂಜು ಬಹಳ ಇರೋದ ಇತರಲೆ ಬಾಳೆ ಹಣ್ಣು ಮ್ಯಾಗ ಬ್ಲ್ಯಾಕ್ ಸ್ಪಾಟ್ ಬರ್ತಾವ್ರಿ. ಆ ಸ್ಪಾಟ್ ಬಂದ್ರ ಮಾಲ್ ರಿಜೆಕ್ಟ್ ಆಗ್ತೈತ್ರಿ, ಯಾರು ತಗೊಳ್ಳೋದಿಲ್ಲ. 2 ರೂಪಾಯಿಲೆ ಕೆಜಿ ಸಹಿತ ಯಾರು ತಗೊಂಡಿಲ್ರಿ ಸರ್. ಅದಕ್ಕೆ ನಾವು ಈಗ 3 ವರ್ಷ ಬಾಳೆ ತೋಟ ಬಿಟ್ಟಿದ್ದೇವ್ರಿ. ಆದ್ರೂ ಈ ವರ್ಷದಿಂದ ಎಲ್ಲಕ್ಕಿ ಬಾಳೆ ಮಾಡೋದು ಪ್ಲಾನ್ ಐತ್ರಿ ನಮ್ದು. ಅಂದ್ರೆ 100% ಆರ್ಗ್ಯಾನಿಕ್ ಒಳಗಡೆ ಒಂದು ನಮ್ದು ಇದು ಸುಭಾಷ್ ಪಾಳೇಕರ್ ಅವ್ರ ನೀತಿ ಇದೆ. ಅವರು ಒಳ್ಳೆ ನ್ಯಾಚುರಲ್ ಫಾರ್ಮಿಂಗ್ ಜೀರೋ ಬಜೆಟ್ ಫಾರ್ಮಿಂಗ್ ಮಾಡೋರು. ಅವರು ಅವ್ರ ಕಡೆಯಿಂದ ಸ್ವಲ್ಪ ನಾ 6 ತಿಂಗಳು ಅದು ಯೂಟ್ಯೂಬ್ ವಿಡಿಯೋ ಅದು ನೋಡಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸುಮಾರು 6 ವರ್ಷದಿಂದ ಅದನ್ನ ಪ್ರಯೋಗ ಮಾಡ್ತಾ ಇದ್ದೀನಿ ರೀ. ಅಂದ್ರೆ ಒಂದು ಆಕಳದಿಂದ ನಾವು 30 ಎಕರೆ ಬೆಳೆಸಬಹುದು, ಅಷ್ಟು ಒಂದು ಆಕಳ ಒಳಗೆ ಶಕ್ತಿ ಇದೆ ಸರ್. ಅಂದ್ರೆ ಒಂದು ದಿವಸದ ಆ ಥರದ ಗೋಮೂತ್ರ ಮತ್ತು ಗೋಬರ್ ಆ ಥರದಿಂದ 1 ಎಕರೆಗೆ ನಾವು ಸೇಂದ್ರಿಯ ಫರ್ಟಿಲೈಸರ್ಸ್ ಕೊಡ್ಬೋದು. ಅಂದ್ರೆ ಜೀವಾಮೃತ ಮತ್ತು ಘನ ಜೀವಾಮೃತ ಮಾಡಿಕೊಂಡು ನಾವು ಮಾಡಬಹುದು. 2 ಆಕಳ ಇದ್ರೆ ಸುಮಾರು 60 ಎಕರೆ ನಾವು ಮಾಡಬಹುದು. ಬಟ್ ಇದಕ್ಕೆ ಸರ್ಕಾರಿ ಗೊಬ್ಬರ ಕಟ್ಟಿದ ನಂತರ ಹೆಂಗೆ ಅದಕ್ಕೆ ಇಫೆಕ್ಟ್ ಬರ್ತೈತೆ ಅಷ್ಟು ಫಾಸ್ಟ್ ಬರೋದಿಲ್ಲ. ಅಂದ್ರೆ ಹೇಳೋದು ಉದಾಹರಣೆ ಅಂದ್ರೆ ಈಗ ನಮ್ಮ ತಲೆನು ಆಗ್ತೈತೆ ಅಂದ್ರೆ ನಾವು ಒಂದು ಪ್ಯಾರಾಸಿಟಮಲ್ ತಗೊಂಡ್ರೆ 5 ನಿಮಿಷಗಳಿಗೆ ಕಮ್ಮಿ ಆಗ್ತೈತಿ. ಆದರೂ ಇಟ್ ಈಸ್ ಡೇಂಜರಸ್ ಟು ಹೆಲ್ತ್, ಬಟ್ ನಾವು ತಗೊಳ್ತಾ ಇದ್ದೇವೆ. ಹಾಗೆ ನಾವು ಸರ್ಕಾರಿ ಗೊಬ್ಬರ ಕೊಟ್ಟಿದ ನಂತರ ಹೆಂಗೆ ಬೆಳೆ ಬರ್ತೈತೆ ಆ ಥರ ಇಮಿಡಿಯೇಟ್ಲಿ ಇಫೆಕ್ಟ್ ಬರೋದಿಲ್ಲ, ಸ್ಲೋ ಆಗಿ. ಈಗ 6 ವರ್ಷ ಅದು ನಾವು ಮಾಡ್ತಾ ಇದ್ದೀನಿ ರೀ. ನಮ್ದು ಅಡಿಕೆ ತೋಟ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ. ಇನ್ನ ಹುಲ್ ಐತ್ರಿ ಹತ್ರ, ಹುಲ್ ತಗಂಗಿಲ್ಲ ನಾವು. ಹುಲ್ ಬರೀ ಮಳೆಗಾಲದಾಗ ಅಷ್ಟೇ ಹಸನ್ ಮಾಡೋದ್ರಿ. ಈ ಸೀಸನ್ದಾಗ ಹುಲ್ ಬೆಳೆದ್ರೆ ಅದಕ್ಕೆ ಕ್ಲೈಮೇಟ್ ಮೋಯ್ಚರ್ ಮೇಂಟೈನ್ ಮಾಡಕ್ಕೆ ಅದ್ರ ಒಳಗೆ ಇದು ಅರ್ಥವಾಮ್ ಇರ್ತಾವು ಅದು ಇರಕ್ಕಂತ ಅದು ಬಹಳ ಅನುಕೂಲ ಭೂಮಿ ಆಕೈತ್ರಿ. ಜೀವಾಮೃತ ಎಷ್ಟು ದಿನಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ? ತಿಂಗಳಿಗೆ ಒಂದ್ಸಲ ಜೀವಾಮೃತ ಕೊಡುದ್ರಿ. ಮತ್ತೆ ಮಳೆಗಾಲ ಪೀರಿಯಡ್ ಒಳಗೆ ಘನ ಜೀವಾಮೃತ ಕೊಡೋದು. ಘನ ಜೀವಾಮೃತ ಕೊಟ್ಟಾಗೂ ದ್ರವ ಜೀವಾಮೃತ ಕೊಡ್ಲೇಬೇಕು? ಹಂಗೇನಿಲ್ಲ, ಆದ್ರೂ ಕೊಟ್ರೆ ಒಳ್ಳೇದ, ಅದ ನ್ಯಾಚುರಲ್ ಇದೆ. ಅದಕ್ಕೆ ಎಷ್ಟು ಕೊಡ್ತೇವೋ ಅಷ್ಟು ಭೂಮಿ ನಮ್ದು ಬೇಗ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡರ್ ಬರ್ತೈತ್ರಿ. ಅಂದ್ರೆ ಈ ನೈಸರ್ಗಿಕ ಕೃಷಿ ಇದೆಯಲ್ಲ, 3-4 ವರ್ಷ 5 ವರ್ಷ ನಾವು ಮಾಡಿದ್ವಿ ಅಂದ್ರೆ ಆ ನಂತರ ಭೂಮಿಗೆ ಸುಸ್ಥಿರತೆ ಬರುತ್ತೆ. ನೀವು ಜೀವಾಮೃತ ಹಾಕಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಸುಸ್ಥಿರತೆ ಬಂತಂದ್ರೆ ಸಾಕು ಅಂತ ಅಂತಾರೆ. ಹಂಗೇನ್ ಎಕ್ಸಾಂಪಲ್ ಅಂದ್ರ ಹೇಳುದಂದ್ರ ಆ ತರ ಉದಾಹರಣೆ ಅಂದ್ರೆ ಏನಿಲ್ಲ. ಯಾಕಂದ್ರೆ ನಾವು ಇಂಟರ್ ಕ್ರಾಪಿಂಗ್ ಮಾಡ್ತಾ ಇದ್ದೇವ್ರಿ. ಇಂಟರ್ ಕ್ರಾಪಿಂಗ್ ಇದ್ರ ಆ ತರ ಏನ್ ಆಗೋದಿಲ್ಲ, ಬೇರೆ ಬೇರೆ ಬೆಳೆ ತಗೋಬೇಕು, ನಾವು ಮಿಕ್ಸ್ ಬೆಳೆ ತಗೋಬೇಕು. ಒಂದ ಬೆಳೆ ತಗೊಂಡ್ರೆ ಹಂಗೆ ಆಗಬಹುದು, ಹಾಗೆ ಆಗ್ತೈತಿ. ಇಂಟರ್ ಕ್ರಾಪಿಂಗ್ ಅಂತರ್ ಬೆಳೆ, ಈಗ ಅಡಿಕೆ ಒಳಗೆ ಒಂದು ಅಂತರ್ ಬೆಳೆ, ತೆಂಗಿನ ಒಳಗೆ ಒಂದು ಅಂತರ್ ಬೆಳೆ, ಹಿಂಗ ಹೇಗೆ? ಈಗ ನಾವು ಅಡಿಕೆ ಟೆಂಗು ಮಿಕ್ಸ್ ಇಟ್ಟಿದ್ದೇವ್ರಿ. ಅಂದ್ರೆ ಟೆಂಗೋದ ಡಿಸ್ಟೆನ್ಸ್ ಒಳಗೆ ನಾವು 9x9 meters 9 ಮೀಟರ್ಗೆ ಒಂದು ಗಿಡ ಹಚ್ಚಿದ್ದೇವ್ರಿ. ಅಂದ್ರೆ ನಡುಕ್ಕೆ ಸಫಿಶಿಯಂಟು ಗ್ಯಾಪ್ ಇದೆ. ಆ ಗ್ಯಾಪ್ಲೆ ನಾವು ಸಿಂಗಲ್ ಲೈನ್ ಅಡಿಕೆ ಗಿಡ ಒಂದು ಲೈನ್ ಹಚ್ಚಿದ್ದೇವ್ರಿ. ಆ ನಂತರ ಆ ಥರದ ಒಳಗೆ ಇನ್ನೊಂದು ಇಂಟರ್ ಕ್ರಾಪ್ ಅಂದ್ರೆ ಬಾಳೆಹಣ್ಣು, ಬಾಳೆ ಗಿಡ, ಅದು ಒಂದು ಪ್ಲಾಂಟೇಷನ್ ಮಾಡೋದ್ರಿ. ಮತ್ತು ಅದನ್ನು 3 ವರ್ಷಕ್ಕೊಮ್ಮೆ ಜಾಗ ಬಿಟ್ಟು ಬೇರೆ ಲೈನ್ದಾಗ ಬೆಳೆಸೋದ್ರಿ. ಆ ಥರ ಭೂಮಿ ಸಹಿತ ಮಲ್ಚಿಂಗ್ ಅದು ಮಾಡೋಕ್ಕೆ ಭಾಳ ಒಳ್ಳೇದಾಗ್ತೈತಿ ನಮ್ಗೆ. ಈ ಥರ ನಾವು ಬೇರೆ ಬೇರೆ ಈ ಥರಲ್ಲೇ ಮಾಡ್ತೀವ್ರಿ. ಮತ್ತು ಪ್ರತಿ ವರ್ಷ ನಾವು ಈ ತಿಂಗಳ ಮಟ್ಟ ಹುಲ್ ಬೆಳೆಸ್ತೀವ್ರಿ. ಅಪ್ ಟು ಮೇ ತಿಂಗಳ ನಂತರ ನಾವು ಎಲ್ಲ ಹಸನ್ ಮಾಡೋತ್ನಾಗ ಅದನ್ನು ಕಟಿಂಗ್ ಮಾಡಿದ್ದ ಹುಲ್ಲಲ್ಲೇ ಮಲ್ಚಿಂಗ್ ಮಾಡ್ತೀವ್ರಿ. ಆ ಥರದಿಂದ ಭೂಮಿಗೂ ಶಕ್ತಿ ಬರ್ತೈತ್ರಿ. ಅಂದ್ರೆ ಈ ತರ ನಾವು ಮಾಡ್ಕೊಂಡ್ರೆ ಅದ್ರ ಮ್ಯಾಗ ಜೀವಾಮೃತ ಸಿಂಪಡಿಸಬೇಕು, ಆಮೇಲೆ ಅದರದ ಒಳಗೆ ಘನ ಜೀವಾಮೃತ ನಾವು ಕೊಡಲಿಕ್ಬೇಕು. ಈ ತರ ಅದನ್ನು ಎಲ್ಲ ಗೊಬ್ಬರ ಹಿಡ್ಕೊಂಡು ಇಡ್ತೈತ್ರಿ ಹುಲ್ಲು ಇದ್ದಾಗ. ಈ ತರ ಮಾಡ್ಕೊಂಡ್ರ ಚಲೋ ಇರ್ತೈತ್ರಿ, ಹೆಲ್ತಿ ಸಾಯಿಲ್ ಆಗ್ಬಿಡ್ತೈತ್ರಿ. ಭೂಮಿ ಮಟ್ಟದಲ್ಲಿ ಯಾವ ಬೆಳೆಯನ್ನು ಹಾಕ್ತೀರಿ? ಅದು ಪ್ಯಾಡಿ ಇತರಾಗ ಅಷ್ಟೇ, ಅಂದ್ರೆ ಇತರ ಒಳಗೆ ಮಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಈಗ ಗಿಡಗಳು ದೊಡ್ಡ ಆಗಿದಾವು. ಆದ್ರೂ ಈಗ ನಾವು ಆಯಿಲ್ ಪಾಮ್ದು ಪ್ಲಾಂಟೇಶನ್ ಒಳಗೆ ಈಗ ಮೆಣಸಿನ್ಕಾಯಿ ಪ್ಲಾಂಟೇಶನ್ ಮಾಡಿದವ್ರು, ಬ್ಯಾಡಗಿ ಮೆಣಸಿನ್ಕಾಯಿ ಸುಮಾರು 2.5 ಎಕರೆದಾಗ ತಗೊಂಡಿದ್ದೇವೆ ಈಗ. ಅಂದ್ರೆ ಈಗ ಮಾಡಿದ್ದೇವ್ರಿ, ನೋಡೋಣ ಈಗ ಹೆಂಗಾಗ. ಅಂದ್ರೆ ಅದು ಬಯಲಲ್ಲಿ ಮಾಡಿದ್ದು ಅಥವಾ ಅಂತರ್ ಬೆಳೆಯಾಗಿ ಮಾಡಿದ್ದು? ಅಂತರ್ ಬೆಳೆ, ಇಂಟರ್ ಕ್ರಾಪ್. ಯಾವ ಬೆಳೆಯಲ್ಲಿ ಅದು? ಆಯಿಲ್ ಪಾಮ್ ಪ್ಲಾಂಟೇಶನ್ ಒಳಗಡೆ. ಮತ್ತು ಇತರದ ಒಳಗೆ ನಾವು ಹೊಸದಾಗ ಆಯಿಲ್ ಪಾಮ್ ಪ್ಲಾಂಟೇಶನ್ ಮಾಡಿದ ನಂತರ ಸುಮಾರು 5 ವರ್ಷ ಮಟ್ಟ ನಾವು ಅದರ ಕಬ್ಬು ಮಾಡಿದ್ದೇವೆ ರೀ. ಅಂದ್ರೆ ಆ ಆಯಿಲ್ ಪಾಮ್ದು ಪ್ರೊಡಕ್ಷನ್ ಸ್ಟಾರ್ಟ್ ಆಗೋ ಮಟ್ಟ ಕಬ್ಬಿಂದು ಪ್ರೊಡಕ್ಷನ್ ಇತ್ತು. 5 ವರ್ಷ ಬೇಕಾದ್ರು 5 ವರ್ಷ ಮಟ್ಟ ಮಾಡಿದ್ವು ಬರೋ ಹಂಗ ಸಿಚುವೇಶನ್. ಈಗ ದೊಡ್ಡ ಗಿಡ ಆದ ನಂತರ ಆತರದ ನೆರಳು ಒಳಗೆ ಕಬ್ಬು ಆಗೋದಿಲ್ಲ, ಅದಕ್ಕೆ ಬಿಟ್ಟು ಈಗ ನಾವು ಆತರ ಒಳಗೆ ಇದು ಮಿರ್ಚಿ ಮಾಡಿದ್ವಿ ರೀ. ಈಗ ತಾಳೆ ಬೆಳೆ ಐತಲ್ಲ ಆಯಿಲ್ ಪಾಮ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಎಂತ ತಳಿ ಹಾಕಿದ್ರಿ ಇಲ್ಲಿ, ಹೇಗೆ ಸೂಕ್ತ, ಹೇಗೆ ಲಾಭದಾಯಕ ಇದು? ಆಯಿಲ್ ಪಾಮ್ದು ವಿಶೇಷ ಆಗಿ ಎಲ್ಲರೂ ಒಪ್ಕೋತಾರಂತ ಇಲ್ಲ. ಇದು ಇಂಡೋನೇಷಿಯನ್, ಬಟ್ ಇಲ್ಲೇ ಗೋದ್ರೇಜ್ ಕಂಪನಿದವರು ಮೊದಲಿಂದ ಸುಮಾರು 25 ವರ್ಷದಿಂದ ಬೆಳೆಸ್ತಾ ಇದ್ದಾರೆ ಈ ಭಾಗದಾಗ. ಅವರು ಸುಮಾರು ನಮಗೂ 3-4 ಸರ್ತಿ ಭೇಟಾದರು ಇಂದ್ರ ಇಲ್ಲೇ ಬಂದಾಗ. ಸುಮಾರು 2014 ಮಟ್ಟ ನಾವೇನು ಮಾಡಿಲ್ಲ, 4 ವರ್ಷ ಮಟ್ಟ. ಅಷ್ಟು ಟೈಮ್ ಒಳಗೆ ನಾವು ಅವರು ಎಲ್ಲೆಲ್ಲೇ ಪ್ಲಾಟ್ ವಿಸಿಟಿಗೆ ಕರೆದಿದ್ರು ಅಲ್ಲೆಲ್ಲೇ ಹೋಗಿ ನಾವು ವಿಸಿಟ್ ಮಾಡಿ, ಧಾರವಾಡ ಇರಲಿ, ಗೋಕಾಕ್ ಇರಲಿ, ಚಿಕ್ಕೋಡಿ ಹತ್ರ ಅಥವಾ ಬೆಳಗಾವಿ ಮುಂದೆ ಕಾಕ್ತಿ ಒಂಟಮುರಿ ಅಲ್ಲಿ ಎಲ್ಲ ಕಡೆ ನಾವು ಸಣ್ಣ ಹೊಸ ಪ್ಲಾಂಟೇಷನ್ ಹಿಡ್ಕೊಂಡು ಸುಮಾರು 40 ವರ್ಷದ ಇದ್ದಿಂದ ಪ್ಲಾಂಟೇಷನ್ ಸಹಿತ ಎಲ್ಲ ನಾವು ನೋಡಿ ಸ್ಟಡಿ ಮಾಡಿ ಆ ನಂತರ ಮಾಡಿದೆವು. ಅಂದ್ರೆ ಕೆಲವೊಂದು ಜನರು ಏನು ಮಾಡ್ತಾರ್ರಿ, ಆ ಥರದಿಂದ ಸಬ್ಸಿಡಿ ಭಾಳ ಸಿಗ್ತೈತ್ರಿ. ನೀವು ಡ್ರಿಪ್ ಮಾಡಿದ್ರೆ ಸಬ್ಸಿಡಿ ಬರ್ತೈತ್ರಿ, ನೀವು ಬಾವಿ ತಗೊಂಡ್ರೆ ಸಬ್ಸಿಡಿ, ವಾಟರ್ ಪಂಪ್ ಹಚ್ಚಿದ್ರೆ ಸಬ್ಸಿಡಿ, ಅದಕ್ಕೆ ಕಂಪೌಂಡ್ ಮಾಡಿದ್ರೆ ಸಹಿತ ಸಬ್ಸಿಡಿ, ಮತ್ತು ಅವು ಗಿಡಗಳು ಹಚ್ಚಿದ್ರೆ ಸಹಿತ ಸಬ್ಸಿಡಿ ಈ ಥರ ಅವ್ರು ಕೊಡ್ತಾ ಇದ್ದಾರೆ. ಮತ್ತು ಕೆಲವೊಂದು ಜನರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂದ್ರೆ ಅದನ್ನು ಬರೇ ಸಬ್ಸಿಡಿ ಸಲುವಾಗಿ ಮಾಡೋದು, ಮತ್ತು ಆ ಗಿಡಕ್ಕೆ ಏನೂ ಕೊಡಂಗಿಲ್ಲ, ಅಲ್ಲೇ ಇದನ್ನು ಫೇಲ್ ಆಕೈತ್ರಿ. ಈಗ ಆ್ಯಕ್ಚುಲಿ ಆಯಿಲ್ ಪಾಮ್ದವರು ಪ್ರತಿ 15 ದಿವಸಕ್ಕೆ ಒಮ್ಮೆ ಕಟಿಂಗ್ ಹೇಳ್ತಾರೆ, ಹಾರ್ವೆಸ್ಟಿಂಗ್. ಮತ್ತು ಅವ್ರದ ಗಾಡಿ ಬಂದಿಲ್ಲಂತ ಕಲೆಕ್ಷನ್ ಮಾಡ್ತಾರೆ ರೀ, ಮನೆ ಹೊಲದ ಮಟ್ಟ ಬಂದು ತೋಟದ ಮಟ್ಟ ಬಂದು ತಗೊಂಡು ಹೋಗ್ತಾರೆ ರೀ. ಮತ್ತು ಪ್ರತಿ ತಿಂಗಳದ 20 ತಾರೀಕು ಮಟ್ಟ ಅವ್ರದ್ದು ಪೇಮೆಂಟ್ ಅಕೌಂಟಿಗೆ ಬರ್ತೈತ್ರಿ. ಮತ್ತು ಅವ್ರದ್ದು ಫೀಲ್ಡ್ ಆಫೀಸರ್ ತಿಂಗಳ 2 ಸರ್ತಿ ಬರ್ತಾರೆ ರೀ, ಎಲ್ಲ ಪ್ಲಾಟ್ದಾಗ ವಿಸಿಟ್ ಮಾಡಿ GPS ಸರ್ವೆ ಮಾಡಿ ಮಾಡ್ತಾರವರು. ನೀರು ಬಿಡಾತೀರಿ ಇಲ್ಲೋ ನೋಡ್ತಾರೋ, ಆಮೇಲೆ ಗೊಬ್ಬರ ಏನು ಡೆಫಿಷಿಯನ್ಸಿ ಇದೆ ಅದು ನೋಡಿ ಹೇಳಿ ಮಾಡ್ತಾರೆ. ಈ ಥರ ನಾವು ಮಾಡ್ಕೋತ ಹೋದ್ರೆ ಭಾಳ ಒಳ್ಳೇದು ಪ್ರಾಡಕ್ಟ್ ರೀ. ಯಾಕಂದರೆ ಇದನ್ನು ಯಾರು ತಗೊಂಡು ಹೋಗೋದು ಟೆನ್ಷನ್ ಇಲ್ಲ, ಮತ್ತು ಯಾರು ತಗೊಂಡು ಆದರೂ ಸಹಿತ ಆ ಥರದ್ದು ಉಪಯೋಗ ಯಾರಿಗಿಲ್ಲ. ಈ ಥರದ್ದು ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಭಾಳ ದೊಡ್ಡ ವಿಷಯ ಅದನ್ನು ಅಂತ. ಅದನ್ನು ಒಂದು ಬಂಚ್ ಎರಡು ಬಂಚ್ ಈಗ ತೆಂಗಿನಕಾಯಿ ಏನು ತಗೊಂಡು ಹೋಗ್ತಾರೆ ಈ ಥರ ತಗೊಂಡು ಹೋಗೋಕ್ಕೂ ಆಗೋದಿಲ್ಲ. ಮತ್ತು ಇದನ್ನು ಪರ್ ಏಕರ್ ಅಪ್ ಟು 1,00,000 to 1,80,000 ಈ ಥರದಿಂದ ಇನ್ಕಮ್ ಇಯರ್ಲಿ. ಮತ್ತು ಮ್ಯಾಕ್ಸಿಮಮ್ 25,000 ಮಟ್ಟ ಖರ್ಚು ಇತರವಾಗ ನಾವು ಗೊಬ್ಬರ ಹಿಡ್ಕೊಂಡು. ಆದರೂ ಆಯಿಲ್ ಪಾಮ್ದಾಗ ಆರ್ಗ್ಯಾನಿಕ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಟ್ರೈ ಮಾಡ್ತಾ ಇದ್ದು ಸುಮಾರು 20 ಗಿಡದ ಮ್ಯಾಗ ಟ್ರೈ ಮಾಡಿ ನೋಡಿದ್ದು ಆಗ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಭಾಳ ಪ್ರೋಟೀನ್ಸ್ ಬೇಕು. ಆ ಲೆವೆಲ್ ಒಳಗೆ ನಮಗೂ ಇನ್ನು ಆರ್ಗ್ಯಾನಿಕ್ ಒಳಗೆ ಪ್ರೋಟೀನ್ಸ್ ಸಿಗ್ತಾ ಇಲ್ಲ. ಅದಕ್ಕೆ ಮೈಕ್ರೋನ್ಯೂಟ್ರಿಯನ್ಸ್ ಅದು ಕೊಡಬೇಕಂದ್ರೆ ಅಷ್ಟು ಏನು ಸಿಗ್ತಾ ಇಲ್ಲ. ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ಸ್ ಸುಟೇಬಲ್ ಎಟ್ ಪ್ರೆಸೆಂಟ್ ಅದಕ್ಕೆ. ಮತ್ತು ಈ ಭೂಮಿ ಒಳಗೆ ಭಾಳ ಒಳ್ಳೇದು ಬರ್ತೈತ್ರಿ. ಸ್ಯಾಂಡಿ ಸಾಯಿಲ್, ವೈಟ್ ಸಾಯಿಲ್, ಇದು ನೀರು ಭಾಳ ಬೇಕಾದಕ್ಕೆ ಮಳೆ ಇದ್ರೆ ಸಹಿತ ಏನು ಅಡ್ಡಿಲ್ಲ, ಒಳ್ಳೆ ಪ್ಲಾಂಟೇಶನ್ ಬೆಳೀತೈತ್ರಿ. ಮತ್ತು ಇಳ್ಡು ಚಲೋ ಐತ್ರಿ. ಬಟ್ ಇದಕ್ಕೆ ನಾವು ಸ್ವಂತ ಇತರಲೆ ಕೇರ್ ತಗೋಬೇಕು. ಇದನ್ನು ಹೊಸ್ಟನ್ ಜರ್ಸಿ ಆಕಳು ಹೆಂಗೆ ಇರ್ತಾವೋ ಆ ಥರ ಇದನ್ನು ಗಿಡ, ಒಂದು ಗಿಡದ ನಾವು ಕಾಳಜಿ ಕೇರ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅದನ್ನು ಗಿಡ ಹಾಳಾಗ್ಬಿಡ್ತೈತ್ರಿ. ಒಂದು ಗಿಡ ನಾವು ಬಿಟ್ಟು ಒಂದು ಗಿಡಕ್ಕೆ ಗೊಬ್ಬರ ಅಕಸ್ಮಾತಾಗಿ ಕೊಟ್ಟರು ಆ ಇಫೆಕ್ಟ್ ನಮಗೆ 1 ವರ್ಷ ನಂತರ ಗೊತ್ತಾಕೈತ್ರಿ. ಅದಕ್ಕೆ ಪ್ರತಿಯೊಮ್ಮೆ ಗೊಬ್ಬರ ಕೊಡೋ ಟೈಮ್ದಾಗ ನಾವು ಇಲ್ಲೇ ನಿತ್ಯ ಮಾಡ್ಕೋತೀವಿ ರೀ ಸರ್. ಅದಕ್ಕೆ ನೀರಾವರಿ ಬೇಕೇ ಬೇಕಾ? ಬೇಕೇ ಬೇಕು ಸರ್, ನೀರು ಭಾಳ ಬೇಕು ಈ ಗಿಡಕ್ಕೆ. ರಾಸಾಯನಿಕ ಗೊಬ್ಬರ ಬೇಕು? ಬೇಕು ರೀ ಸರ್. ಎಟ್ ಪ್ರೆಸೆಂಟ್ ಆರ್ಗ್ಯಾನಿಕ್ ಒಳಗೆ ಅಷ್ಟು ಪವರ್ಫುಲ್ ಏನು ಸಿಗ್ತಾ ಇಲ್ಲ. ಅದಕ್ಕೆ ಅಂದ್ರೆ ಸಿಗೋದಂದ್ರೆ ಇಲ್ಲೇ ನಮ್ಗೆ ಸಮೀಪ ಏನು ಸಿಗ್ತಾ ಇಲ್ಲ, ಮಹಾರಾಷ್ಟ್ರ ಒಳಗೆ ಸಿಗ್ತಾ ಇದ್ರಿ ಅಂದ್ರೆ ಇಲ್ಲಿಂದ ಸಮೀಪ ಅಂದ್ರೆ ಕಾಗಲ್, ಅದು ಸಹಿತ ಇಲ್ಲಿಂದ 150 ಕಿಲೋಮೀಟರ್ ದೂರ. ಅದಕ್ಕೆ ನಾವು ಅದನ್ನೇನು ತರೋದು ವಿಚಾರ ಮಾಡಿಲ್ಲ, ಒಬ್ರಿಗೆ ಅದು ತರೋದು ಸಾಧ್ಯ ಇಲ್ಲ. ಅಂದ್ರೆ ಈಗ ಎನ್ ಪಿ ಕೆ ಆಗಿರ್ಬೋದು, ಬೇರೆ ಬೇರೆ ಸೂಕ್ಷ್ಮ ಪೋಷಕಾಂಶ ಎಲ್ಲ ರಾಸಾಯನಿಕದ ಮೂಲಕ ಇಷ್ಟು ಕೊಡಬೇಕು ಅಂತೇಳಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲಿಂದ ಕೊಡ್ತಾ ಇರ್ತೀರಿ? ಹೌದ್ರಿ ಸರ್, ಮಣ್ಣು ಪರೀಕ್ಷೆದ ಆಧಾರದ ಮ್ಯಾಗ ನಾವು ಇದನ್ನು ಮಾಡ್ತಾ ಇದ್ದೇವ್ರಿ. ಯಾಕಂದ್ರೆ ಅವರು 6 ತಿಂಗಳಿಗೂ ಒಮ್ಮೆ ಮಣ್ಣು ಪರೀಕ್ಷೆ ಮಾಡಕ್ ಹೇಳ್ತಾರ್ರಿ, ಆ ತರ ಏನೇನು ಡೆಫಿಷಿಯನ್ಸಿ ಇದೆ. ಈಗ ಆಕ್ಚುಲಿ ಆ ಪ್ಲಾಂಟ್ ಇಂದ ಹೆಲ್ತ್ ನೋಡಿದ ನಂತರ ಈಗ ನಮ್ಗೆ ಗೊತ್ತಾಕೈತ್ರಿ, ಆ ತರದ್ದು ಗರಿ ನೋಡಿದ ಎಲ್ಲಿ ನೋಡಿದ ನಂತರ ನಮಗೂ ಈಗ ಗೊತ್ತಾಕೈತ್ರಿ ಏನ್ ಡೆಫಿಷಿಯನ್ಸಿ ಇದೆ. ಈಗ ಬೋರೋನ್ ಬೇಕು ಅಥವಾ ಅದಕ್ಕೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಬೇಕು ಅಥವಾ ಈ ತರ ಎಲ್ಲ ಗೊತ್ತಾಕೈತ್ರಿ. ಮತ್ತ ನಮ್ ಜೊಯ್ಡಾ ತಾಲೂಕ್ ಒಳಗ ನಮ್ ಅಭ್ಯಾಸ ಒಳಗ ಡಿ ಎ ಪಿ ಮಾತ್ರ ನಮ್ಗೆ ಬಹಳ ಕಡಿಮೆ ಬೇಕು. ಆಲ್ರೆಡಿ ನಮ್ ಭೂಮಿ ಒಳಗ ಡಿ ಎ ಪಿ ಇದೆ, ಅದಕ್ಕೆ ನಾವು ಮಿಕ್ಸ್ ಫರ್ಟಿಲೈಸರ್ಸ್ ಏನು ಕೊಡಂಗಿಲ್ರಿ, ಅದು ಬೇರೆ ಬೇರೆ ತರ್ಸೆ ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯನ್ಸ್ ಕೊಡ್ತೀವಿ. ಅದಕ್ಕೆ ಎಷ್ಟು ಬೇಕು ಯಾವ್ದು ಬೇಕು ಅದನ್ನ ನೋಡ್ಕೊಂಡು ಕೊಡೋದು. ಅವರು ಟೋಟಲ್ ಎಷ್ಟು ಪರ್ ಪ್ಲಾಂಟ್ ಕೊಡ್ಬೇಕು ಅದನ್ನ ಹೇಳಿರ್ತಾರ್ರಿ, ಗ್ರಾಮ್ ಕೆ ಜಿ ಒಳಗೆ ಅಷ್ಟು ನಾವು ಮಿಕ್ಸ್ ಮಾಡಿ ಕೊಡೋದು. ಅಂದ್ರೆ ನಿಮಗೆ ವರ್ಷದಲ್ಲಿ ಎಷ್ಟು ಕಟಾವು ಮಾಡಬಹುದು ಆ ರೀತಿ ಪ್ರತಿ 15 ದಿನಕ್ಕೆ ಮಾಡೋದ್ರಿಂದ ಈ ತಿಂಗಳಿಂದ ಈ ತಿಂಗಳ ತನಕ ಪ್ರತಿ 15 ದಿನ ಹೆಂಗಿರುತ್ತೋ ಅಥವಾ ವರ್ಷದ ಎಲ್ಲ ಕಾಲದಲ್ಲಿ ಇರುತ್ತೆ? ಮಳಿ ಸ್ಟಾರ್ಟ್ ಆದ ನಂತರ ಅಪ್ ಟು ಆಗಸ್ಟ್ ಪ್ರತಿ 15 ದಿನಕ್ಕೆ ಕಟಿಂಗ್ ರೀ. ಸೆಪ್ಟೆಂಬರ್ ಆದ ನಂತರ ಸ್ಲ್ಯಾಕ್ ಪೀರಿಯಡ್ ಬರ್ತೈತ್ರಿ, ಅಪ್ ಟು ಜಾನುವರಿ ಫೆಬ್ರವರಿ ಮಾರ್ಚ್ ಮಟ. ಆ ನಂತರ ಈಗ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ದಿನ ಎವ್ರಿ 10 ಡೇಸ್ ಕಟಿಂಗ್ ಬರ್ತೈತ್ರಿ. ಮತ್ತೆ ಅದರೊಳಗೆ ಹೆಂಗಾಗ್ತೈತೆ ಅಂದ್ರೆ ಒಂದು ಗಿಡಕ್ಕೆ ಭಾಳ ಬಂಚ್ ಇರ್ತಾವ, ಒಂದು ಗಿಡಕ್ಕೆ ಎರಡು ಇರ್ತಾವ. ಮತ್ತೆ ನಮ್ದು ಪ್ಲಾಂಟೇಷನ್ನು ಸ್ಟೆಪ್ಪಿಂಗ್ ಒಳಗಿದೆ, ಅಂದ್ರೆ 2.5 ಎಕರೆ ಮುಂಚೆ ಮಾಡಿದ್ದು ಐತಿ, 6 ತಿಂಗಳು ಬಿಟ್ಟು ನಾವು 5 ಎಕರೆ ಮಾಡಿದ್ದೆವು, ಆ ನಂತರ 2 ವರ್ಷ ಬಿಟ್ಟು ನಾವು 3.5 ಎಕರೆ ಮಾಡಿದ್ದೆವು. ಈ ತರ ನಮ್ದು ಸ್ಟೆಪ್ ಒಳಗೆ ಮಾಡಿದ ನಂತರ ಕೆಲವೊಂದು ಗಿಡ ಹತ್ತವು, ಕೆಲವೊಂದು ಗಿಡ ಹತ್ತದಿಲ್ಲ, ಕೆಲವೊಂದು ಗಿಡದ ಹಾರ್ವೆಸ್ಟಿಂಗ್ ಮುಗಿದಿರ್ತೈತಿ, ಈ ತರ ಇರ್ತೈತಿ. ಅಂದ್ರೆ ರೊಟೇಷನ್ ಒಳಗೆ ನಮ್ಗೂ ಅಟ್ಲೀಸ್ಟ್ 8 ತಿಂಗಳ ಪ್ರಾಡಕ್ಟ್ ಸಿಗ್ತಾವ್ರಿ, ಆಯಿಲ್ ಪಾಮ್ ಫ್ರೂಟ್ ಸಿಗ್ತಾವ್ರಿ. ಒಂದು ಸರಿ ಕಟಾವ್ ಮಾಡಿದಾಗ ಎಷ್ಟು ಕ್ವಿಂಟಲ್ ಆಗುತ್ತೆ ಏನು ಹಂಗ ಲೆಕ್ಕ ಇರುತ್ತಾ ಅಥವಾ ಒಂದ್ಸಲ ಜಾಸ್ತಿ ಆಗಲು ಕಡಿಮೆ ಆಗಲು ಇದ್ದೇ ಇರುತ್ತೆ? ಜಾಸ್ತಿ ಕಮ್ಮಿ ಆಗ್ತೈತ್ರಿ, ಹೆಂಗಂದ್ರ ಫ್ರೂಟ್ ಅವು ಮೆಚೂರ್ ಆದ ನಂತರ ಅವು ಹಣ್ಣಾಗಬೇಕು, ಹಣ್ಣಾಗಿಂದ ಫ್ರೂಟ್ ಅಷ್ಟ ಕಟಿಂಗ್ ಮಾಡ್ಕೋಬೇಕಾಗ್ತೈತ್ರಿ. ಅದಕ್ಕೆ ಒಂದೊಂದು ಗಿಡಕ್ಕೆ 4 ಬಂಚ್ ಸಿಗ್ತಾವ, ಕೆಲವೊಂದು ಗಿಡಕ್ಕೆ 1 ಬಂಚ್ ಸಿಕ್ಕೈತ್ರಿ. ಈಗ ಒಂದೊಂದು ಬಂಚ್ ಅಂದ್ರೆ ಸಹಿತ ಈಗ 25 ಕೆಜಿ, 20 ಕೆಜಿ, 30 ಕೆಜಿ, 40 ಕೆಜಿ ಮಟ್ಟ ಬರ್ತಾ ಇದಾವ್ರಿ. ಅಂದ್ರೆ ನಮ್ದು ಪ್ಲಾಂಟೇಷನ್ ಈಗ ಬರೀ 6 ವರ್ಷದ ಐತ್ರಿ. ಆ ಕಂಪನಿಯವ್ರು ಬರ್ತಾರ ಬಂದ ನಿಂತ ನಂತರ ಕಟಾವ್ ಮಾಡೋದು? ಇಲ್ರಿ, ಅವ್ರೀಗ ಶುಕ್ರವಾರ ಕಟಿಂಗ್ ಹೇಳಿದಾರ್ರಿ, ಆಯ್ತಾರ ಗಾಡಿ ಕಳಿಸ್ತಾರ್ರಿ, ಅವರು ಬರ್ತಾರ ಫೀಲ್ಡ್ ಆಫೀಸರ್, ಇಲ್ಲೇ ಬಂದು ಅವ್ರು ತೂಕ ಮಾಡಿ ನಮ್ಮ ಮುಂದೆ ಅವರು ತೂಕ ಮಾಡಿ ಗಾಡಿ ತುಂಬಿಕೊಂಡು ತಗೊಂಡು ಹೋಗ್ತಾರೆ. ಕಟ್ ಮಾಡಿ ಬಹಳ ದಿನ ಇಡಬಾರ್ದು ಇದನ್ನ? ಹೌದ್ರಿ, ವಿತಿನ್ 1 ಡೇ ಅವ್ರು ಕಲೆಕ್ಟ್ ಮಾಡೇ ಮಾಡ್ತಾರ್ರಿ. ನಮ್ದು ಫ್ರೈಡೆ ಕಟಿಂಗ್ ಒಂದ್ ದಿವಸದಾಗ ಮುಗಿದ್ರೆ ಸ್ಯಾಟರ್ಡೆ ಒಯ್ತಾರ್ರಿ, ಅಥವಾ ಭಾಳ ಇದ್ರ ಮತ್ತ ಈಗ 4-5 ಟನ್ ಪರ್ 15 ಡೇಸ್ ಆಗ್ತೈತೆ ಅಂದ್ರ 2 ದಿವಸ ಮುಂಚೆ ಹೇಳ್ತಾರ್ರಿ, ಮತ್ತ ಗಾಡಿ ಡೈರೆಕ್ಟ್ ಅವ್ರದ್ದು ಹೋಗ್ತೈತ್ರಿ. ಈಗ 3F ಕಂಪನಿ ಕೊಪ್ಪಳ, ಅಲ್ಲೇ ಅವರು ಒಯ್ಯತಾರೆ. ಈಗ ಗೋದ್ರೇಜ್ ಅವ್ರದ್ದು ಟೈಪ್ ಇಲ್ಲ, ಈಗ ಕಳೆದ 2 ವರ್ಷದಿಂದ ಅವರು ಬಿಟ್ಟಾರ್ರಿ. ಈಗ ಕೊಪ್ಪಳದಾಗ 3F ಒಂದು ಕಂಪನಿ ಇದೆ, ಅವ್ರು ತಗೊಳ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರ ಈ ತಾಳೆ ಎಣ್ಣೆ ಬೇಸಾಯಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದೆ, ಯಾಕಂದ್ರೆ ಖಾದ್ಯ ತೈಲ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ನಾವು ಆಮದು ಮಾಡೋದು ಬಿಟ್ಟು ನಮಗೆ ಬೇಕಾದಂಥ ಖಾದ್ಯ ತೈಲವನ್ನು ನಾವೇ ಉತ್ಪಾದನೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಆಯಿಲ್ ಪಾಮಿಗೆ ಜಾಸ್ತಿ ಮಹತ್ವ ಕೊಡಬೇಕು ಅಂತೇಳಿ ಇದೆ. ಹಾಗಾಗಿ ಅದಕ್ಕೆ ಬಂದಂಥ ಪ್ರೋತ್ಸಾಹ ಮುಂದೆ ನಿಮಗೆ ಸಿಗ್ಬೋದು ಅದೆಲ್ಲ. ಈಗ ಈ ತರ ಏನು ನಮಗೂ ಕಂಪನಿ ವತಿಯಿಂದ ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರೇನು ಇನ್ನ ತಿಳಿಸಲಿಲ್ಲ. ನೋಡುನು ಹಂಗೇನು ಇದ್ರೆ ನಾವು ಇನ್ನ ಪ್ಲಾಂಟೇಷನ್ ಹೆಚ್ಚಿಗೆ ಮಾಡಬಹುದು. ಕೇಂದ್ರ ಸರ್ಕಾರ ದೊಡ್ಡ ತೀರ್ಮಾನ ತಗೊಂಡಿದೆ ಅದ್ರ ಬಗ್ಗೆ, ಹೆಚ್ಚು ಆಯಿಲ್ ಪಾಮ್ ಬೆಳಿಬೇಕು, ರೈತರು ಪ್ರೋತ್ಸಾಹ ಕೊಡಬೇಕು ಅಂತೇಳಿ. ಈಗ ಆಲ್ರೆಡಿ ಈಗ ನಮ್ದು 12.5 ಎಕರೆ ಇದೆ, ಮತ್ತೆ ಈಗ ನಮ್ಮ ಹತ್ರ ಮತ್ತೆ ಏನು ಜಾಸ್ತಿ ಮಾಡ್ಬೇಕಂತ ಎಂಪ್ಟಿ ಪ್ಲಾಟ್ ಏನಂತ ಇಲ್ಲ. ಹೆಚ್ಚು ಕಡಿಮೆ ಇಲ್ಲಿ ಸುತ್ತಮುತ್ತು ಈ ರೀತಿ ನೀವು ಅನುಭವಿ ರೈತರು, ಹೆಚ್ಚು ಕಡಿಮೆ ಮುಂದೆ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ಬಂದ್ ಮಹೇಶ್ ಬಿಟ್ಟೆ ಆದ್ರೆ ಒಂದು ಹಂತದ ಶಿಕ್ಷಣ ಸಿಗುತ್ತೆ ಅವರಿಗೆ. ಆಕ್ಚುಲಿ ನಾವು ಈಗ ಸಹಿತ ಹೇಳ್ತಾ ಇದ್ದೇವ್ರಿ, ನಂದ ಈಲ್ಡ್ ಸ್ಟಾರ್ಟ್ ಆದ ನಂತರ ನಾ ಹೇಳ್ತಾ ಇದ್ದೇನೆ ರೀ, ಬಹಳ ಜನರಿಗೆ ಹೇಳ್ತಾ ಇದ್ದೇನೆ ರೀ. ಅಂದ್ರೆ ಈಗ ನಾವು ನೋಡ್ತಾ ಇದ್ದೇವೆ, ಕಳೆದ 40 ವರ್ಷದಿಂದ ಅವರು ಕಬ್ಬು ಮಾಡ್ತಾ ಇದ್ದಾರೆ, ಆದ್ರೂ ಪ್ರತಿ ವರ್ಷ ಸೇಮ್ ಬರೇ ಆ ಕೆಲಸ ಮಾಡೇ ಸಾಯೋದು, ಮತ್ತು ಏನ್ ಶಿಲ್ಲಕ್ ಉಳಿಯೋದು ಕಡಿಮೆ, ಅದನ್ನ ರೊಟೇಷನ್ ಆಗ್ತಾ ಇಲ್ಲ ಅಂದ್ರ ಹೇಳೋದಂದ್ರೆ ಸ್ವಲ್ಪ ತಪ್ಪ ಅನ್ನಿಸ್ತೈತಿ. ಆದ್ರೂ ಕೂಡ ಅವ್ರದ್ದು ಜೀವನ ಪರಿಹಾರ ಮಾಡಬೇಕಂತ ಅಷ್ಟು ಸಹಿತ ಅವ್ರಿಗೆ ಬರ್ತಾ ಇಲ್ಲ. ಮತ್ತೆ ಇಷ್ಟು ಯಾಕೆ ನಾವು ಕಷ್ಟಪಡಿಸ್ಬೇಕು, ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ? ಅದಕ್ಕಿಂತ ಈಗ ಒಂದು 1/2 ಎಕರೆ ಆಯಿಲ್ ಪಾಮ್ ಹಚ್ಚರಿ, 1/2 ಎಕರೆ ಅಡಿಕೆ ತೋಟ ಮಾಡ್ರಿ, ಇದನ್ನ ನಿಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಂಗೆ 7 ವರ್ಷ ಮಟ್ಟ ನಿಮ್ಗೆ ಇತ್ರಾಗಿಂದ ಬೆಳೆ ಸ್ಟಾರ್ಟ್ ಆಗ್ತಿ, ಪ್ರೊಡಕ್ಷನ್ ನಿಮ್ಗೆ ಬಂದೇ ಬರ್ತೈತಿ. ಮತ್ತು ಅದನ್ನು ಪ್ರೊಡಕ್ಷನ್ ನಿಮ್ಗೆ ಅಡಿಕೆ ಮತ್ತು ಇದು ಇದನ್ನು ಬರೋ ಮಟ್ಟ ನೀವು ಇತರವಾಗ ಬಾಳೆಹಣ್ಣು ಅಥವಾ ಬೇರೆ ಬೇರೆ ಯಾವುದೋ ಒಂದು ಬೆಳೆ ಮಾಡ್ರೆ ನಿಮ್ದು ಪ್ರತಿ ವರ್ಷ ಏನು ಬರೋದೈತಿ ಅದನ್ನು ಬರ್ತೈತಿ. ಈ ಥರ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಧರ್ಮಸ್ಥಳ ಸಂಘ ವತಿಯಿಂದ ನಾವು ಇಲ್ಲೇ 2 ಸರ್ತಿ ನಾವು ಫಂಕ್ಷನ್ ಮಾಡಿದ್ದು ಈಗ 5 ವರ್ಷದಿಂದಗಡೆ. ಮತ್ತು ಇದು ನಮ್ದು ಶಿರ್ಸಿ ಸ್ವರ್ಣಾವಲಿ ಸೌಂದ ಮಠದಿಂದ ಸ್ವಾಮಿಗಳು ಅವ್ರ ಕಡೆಯಿಂದ ನಮ್ದು ಸ್ವಲ್ಪ ಪರಿಚಯ ಆಗಿದ ನಂತರ ಅವರು ಅಂದ್ರೆ ತಾಲೂಕು ಪರವಾಗಿ ಸ್ವಲ್ಪ ಏನಾರ ಮಾಡ್ಕೋಬೇಕು ನೋಡ್ರಿ, ಆರ್ಗ್ಯಾನಿಕ್ ಒಳಗೆ ಹೆಂಗ ಆಕೈತಂತ ಸ್ವಾಮಿಗಳು ಬಂದಿದ್ರು ಇಲ್ಲಿ ಅವಾಗ. ಸೊ ಅವಾಗಿಂದ ನಾವು ಎಲ್ಲರಿಗೂ ಭೇಟ್ ಆಗೋದು, ಮತ್ತು ಅವರು ಭಗವದ್ಗೀತಾ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ, ಅದರಿಂದ ನಾವು ಭಾಳ ಜನರಿಗೆ ಫಾರ್ಮರ್ಗೆ ಭೇಟ್ ಆಗೋದು ಹೇಳೋದು ಇದು ಮಾಡ್ತಾ ಇದ್ವಿ ಸರ್. ಗೋವಾದಿಂದ ಇಲ್ಲಿ ಬಂದು ಭೂಮಿ ಖರೀದಿ ಮಾಡಿ ಇಷ್ಟೆಲ್ಲ ಪ್ರಯೋಗ ಮಾಡಿ ಇಲ್ಲಿ ಭಾಷೆ ಕಲಿತು ಹೆಂಗ ಅನ್ಸುತ್ತೆ ಸರ್? ಆಕ್ಚುಲಿ ಕನ್ನಡ ಅಂದ್ರೆ ನಂಗೆ ಮೊದಲು ಗೊತ್ತಿಲ್ಲಾಗಿತ್ತು, ಇಲ್ಲೇ ಬಂದ ನಂತರ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡಕ್ ಸ್ಟಾರ್ಟ್ ಆಯ್ತು. ಆನಂತರ ಇಷ್ಟು ಮಟ್ಟ ನಾ ಮಾತಾಡ್ತಾ ಇದ್ದೀನಿ, ನಾ ಏನು ತಪ್ಪು ಮಾತಾಡಿದ್ದೀನಂತ ನನಗೂ ಏನು ಅರ್ಥ ಆಗೋದಿಲ್ಲ, ಅದನ್ನು ನೀವೇ ಹೇಳಬೇಕು ಸರ್. ಮತ್ತು ಇನ್ನೊಂದು ಹೊಸ ವಿಷಯ ಅಂದರೆ ನಾವು ಈ ತಾಲೂಕದಾಗ ನಮ್ಮದು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರೋತ್ಸಾಹ ಕೊಡಬೇಕು, ಮತ್ತು 100% ಮಾಡಿದ್ದಕ್ಕೆ ಮಾರ್ಕೆಟಿಂಗ್ ಆಗಬೇಕಂತ ಒಂದು MCL ವತಿಯಿಂದ ಗಜತೃಣಂ ಸೂಪರ್ ಪ್ರೊಡ್ಯೂಸರ್ ಕಂಪನಿ ಅಂತ ನಾವು ಪ್ರೊಜೆಕ್ಟ್ ತಂದೇವ್ರಿ. ಈ ಥರದ ವತಿಯಿಂದ ಇಡೀ ತಾಲೂಕದಾಗ ಆರ್ಗ್ಯಾನಿಕ್ ಎಷ್ಟು ಬೆಳೆಸ್ತಾರ ಅದನ್ನು ಎಲ್ಲ ಮಾರ್ಕೆಟಿಂಗ್ ಮಾಡೋಕೆ ಮತ್ತು ಖರೀದಿ ಮಾಡಲಿಕ್ಕೆ ನಮಗೂ ಇಡೀ ವಿಶ್ವ ಮಾರ್ಕೆಟ್ ಇದೆ. ಅದಕ್ಕೆ ಇದು ಒಂದು ಪ್ರಯತ್ನ ನಾ ಎಲ್ಲರದ ಪರವಾಗಿ ಮಾಡ್ತಾ ಇದ್ದೇನೆ ರೀ. ಈಗ ಕಂಪನಿ ಅಲಾಟ್ ಆಗಿ 4 ತಿಂಗಳು, ಅದು 4 ತಿಂಗಳಿಂದ ಈಗ ನಮ್ದು ಟಾರ್ಗೆಟ್ 15,000 ಫಾರ್ಮರ್ಸ್ ಅಥವಾ ನಾನ್ ಫಾರ್ಮರ್ಸ್ ಮೆಂಬರ್ ಆಗಬೇಕು, ಶೇರ್ ಹೋಲ್ಡರ್ ಆಗಬೇಕು, ಆ ನಂತರ ನಮ್ದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದು. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತೀನಿ ಮಹೇಶ್. ಇಷ್ಟೆಲ್ಲ ಅನುಭವನ ಹಂಚ್ಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ ಸರ್. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಕುರಿತು ಜೊಯ್ಡಾ ತಾಲೂಕಿನ ರಾಮನಗರದ ಮಹೇಶ್ ಲಕ್ಷ್ಮಣ್ ನಂದ್ರೇಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು HP ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ.

ಯಾದಕ್ಕಾಗಿ ಕರೆದ ಕರಣವೇನಾ, ಯಾದಕ್ಕಾಗಿ ಕರೆದ ಕರಣವೇನಾ, ಯಾದಕ್ಕಾಗಿ ಕರೆದ